ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ, ಪ್ರಸ್ತುತ ಹಾಸನ ಜಿಲ್ಲೆಯ ಸಾಂಬಾರ ಬೆಳೆಗಳ ಬೇಸಾಯಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು. ಈ ಕುರಿತು ಸಕಲೇಶಪುರದ ದೋಣಿಗಾನಲ್ಲಿರುವ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಹಾಸನ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಸಾಂಬಾರ ಬೆಳೆಗಳ ಬೇಸಾಯದಲ್ಲಿ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಈ ಸಾಂಬಾರ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲೆ ಒಂದು ಪ್ರಮುಖವಾದಂತಹ ಸ್ಥಳ. ಸಾಕಷ್ಟು ಸಾಂಬಾರ ಪದಾರ್ಥಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ, ಹಾಗೆ ಮಾರಾಟವನ್ನು ಕೂಡ ಮಾಡಲಾಗುತ್ತೆ. ಪ್ರಮುಖವಾಗಿ ಯಾವ್ಯಾವ ಬೆಳೆಯನ್ನು ಬೆಳೆಯಲಾಗುತ್ತೆ, ಆ ಬೆಳೆಗಳಲ್ಲಿ ಪ್ರಸ್ತುತ ದಿನಮಾನದಲ್ಲಿ ನಾವು ಏನೆಲ್ಲ ಬೇಸಾಯದ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ದೋಣಿಗಾಲ್ನ ಸಮೀಪದಲ್ಲಿ ಇರತಕ್ಕಂತಹ ಏಲಕ್ಕಿ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಕೆಎನ್ ಹರ್ಷ ಅವರು. ಹರ್ಷ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ಸಾಂಬಾರ ಬೆಳೆಗಳನ್ನು ಬೆಳೆಯಲಾಗುತ್ತೆ ಸರ್? ಸರ್, ಹಾಸನ ಜಿಲ್ಲೆಯ ಭೌಗೋಳಿಕ ವಿಸ್ತೀರ್ಣನ ನಾವು ಗಮನಿಸಿದ್ರೆ ಈ ಜಿಲ್ಲೆಗೆ ಒಂದು ರೀತಿ ವರವಾಗಿ ಮೂರು ವಿಭಾಗಗಳು ಸಿಗತ್ತೆ. ಒಂದು, ಅತಿ ಹೆಚ್ಚು ಮಳೆ ಬೀಳುವಂಥ ಮಲೆನಾಡು ಸಿಗತ್ತೆ, ಅರೆ ಮಲೆನಾಡು ಭಾಗಗಳು ಇದ್ದಾವೆ, ಅದೇ ರೀತಿ ಬಯಲುಸೀಮೆ ಭಾಗಗಳು ಇದ್ದಾವೆ. ಈ ಮೂರೂ ಭಾಗದಲ್ಲೂ ಒಂದು ರೀತಿ ವಿವಿಧವಾದಂಥ ಸಾಂಬಾರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಮಲೆನಾಡು ಪ್ರದೇಶಕ್ಕೆ ಬಂದರೆ ಭಾಳ ಪ್ರಮುಖವಾಗಿ ನಮಗೆ ಕಾಳುಮೆಣಸು, ಏಲಕ್ಕಿ ಕಂಡುಬರ್ತದೆ. ಅದೇ ರೀತಿ ಅರೆ ಮಲೆನಾಡು ಪ್ರದೇಶದಲ್ಲಿ ಕಾಳುಮೆಣಸು ಮತ್ತು ಶುಂಠಿ. ಇತ್ತೀಚೆಗೆ ಬಯಲುಸೀಮೆನಲ್ಲಿ ಎಲ್ಲಿ ನೀರಾವರಿ ಸೌಲಭ್ಯ ಇದೆ ಮತ್ತು ಅವ್ರಿಗೆ ಬೋರ್ವೆಲ್ನ ಸೌಲಭ್ಯ ಇದೆ, ಅವರು ಕೂಡ ಇವತ್ತು ಶುಂಠಿ ಮತ್ತು ಅರಿಶಿನದ ಬೆಳೆನ ಬೆಳೀತಾ ಇದ್ದಾರೆ. ಹಾಗಾಗಿ ಈ ಹಾಸನ ಜಿಲ್ಲೆಗೆ ಇವತ್ತಿಗೆ ಏಲಕ್ಕಿ, ಕಾಳುಮೆಣಸು, ಶುಂಠಿ, ಸಣ್ಣ ಪ್ರಮಾಣದಲ್ಲಿ ಅರಿಶಿನದ ಬೆಳೆ ಕಂಡು ಬರಬಹುದು ಸರ್. ಬಹುತೇಕ ಶುಂಠಿಯನ್ನು ಬಿಟ್ಟು ಬೇರೆ ಈ ಸಾಂಬಾರ ಪದಾರ್ಥಗಳು ಏನಿದ್ದಾವೋ, ಬೆಳೆಗಳೇನಿದ್ದಾವೋ, ಅವುಗಳನ್ನು ಕೊಯ್ಲು ಮಾಡಿ ಈಗಾಗಲೇ ಬಹುತೇಕ ಮುಗ್ದಿದೆ. ಈ ಕೊಯ್ಲಿನ ನಂತರ ಬಹಳ ಪ್ರಮುಖವಾಗಿ ನಮ್ಮ ಕೃಷಿಕರು ಏನೆಲ್ಲ ಮಾಡಬೇಕಾಗುತ್ತೆ? ಸರ್, ಇದು ಬಹಳ ಪ್ರಮುಖವಾದ ಪ್ರಶ್ನೆ ಆಯಿತು. ಈಗ ಎಲ್ಲ ಬೆಳೆನಲ್ಲೂ ಕಟಾವ್ ಆಗೋಗಿದೆ. ಶುಂಠಿ ಆಗ್ಬೋದು, ಕಾಳುಮೆಣಸಾಗ್ಬೋದು, ಏಲಕ್ಕಿ ಆಗ್ಬೋದು, ಕಾಫಿ ಆಗ್ಬೋದು. ಇದು ಸೂಕ್ತವಾದಂಥ ಕಾಲ ಎರಡು ಬೇಸಾಯ ಕ್ರಮಗಳಿಗೆ. ಒಂದು, ಮಣ್ಣಿನ ಮಾದರಿಯನ್ನು ತಗೊಂಡೋಗಿ ಮಣ್ಣು ಪರೀಕ್ಷೆ ಮಾಡಿಸೋದು. ಎರಡನೇದು, ಮಣ್ಣಿನ ಪರೀಕ್ಷೆ ಆದ ನಂತರ ಬೇಕಾಗಿರುವಂಥ ಕರೆಕ್ಷನ್ಸ್ ಏನಿದೆ, ಅದಕ್ಕೆ ಜಿಪ್ಸಮ್ ಹಾಕಬೇಕಾ ಅಥವಾ ಡೊಲೊಮೈಟ್ ಹಾಕಬೇಕಾ, ಸುಣ್ಣ ಹಾಕಬೇಕಾ ಅನ್ನುವಂಥ ಕ್ರಮಕ್ಕೆ ಇದು ಸೂಕ್ತವಾದಂಥ ಕಾಲ. ಹಾಗಾಗಿ ಈಗ ಮೊಟ್ಟ ಮೊದಲನೇದಾಗಿ ರೈತರು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಬಹಳಷ್ಟು ರೈತರುಗಳು ಇವತ್ತಿಗೂ ಕೂಡ ವೈಜ್ಞಾನಿಕವಾಗಿ ಏನು ಅವಶ್ಯಕತೆ ಇದೆಯೋ ಪೋಷಕಾಂಶಗಳು ಅದನ್ನು ಹಾಕ್ತಾ ಇಲ್ಲ. ಹಿಂದಿನಿಂದ ಅಪ್ಪ ಹಾಕದ ಆಲದ ಮರ ಅಂಥೇಳಿ ತೋಟದಲ್ಲಿ ಈ ಹಿಂದೆ ಏನು ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನ ಕೊಡ್ತಾ ಇದ್ರು ಅದೇ ಪ್ರಮಾಣದಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ. ಉದಾಹರಣೆಗೆ ನಾವು ಇಲ್ಲಿನ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಹೇಳೋದಾಯ್ತು ಅಂತಂದ್ರೆ, ಬಹಳಷ್ಟು ಈ ಮಲೆನಾಡಿನ ಪ್ರದೇಶದಲ್ಲಿ ರಂಜಕದ ಅಂಶ ಜಾಸ್ತಿನೇ ಇದೆ. ಯಾಕೆ ಅಂದ್ರೆ, ಕಾರಣ ಮೂಲಭೂತವಾದ ಕಾರಣ ಏನಪ್ಪ ಅಂದ್ರೆ, ಇಲ್ಲಿರುವಂತಹ ರೈತರುಗಳಿಗೆ ರಂಜಕ ಅಥವಾ DAP ಗೊಬ್ಬರದ ಕಡೆ ಇರುವಂತಹ ಒಲವು. ಹಾಗಾಗಿ ಹಾಕಿರುವಂತಹ ಗೊಬ್ಬರಗಳು ಬಹಳಷ್ಟು ಮಣ್ಣಲ್ಲೇ ಉಳಿದಿರೋದ್ರಿಂದ ಇವತ್ತು ರೈತ ಲಾಭ ಮಾಡಬೇಕು ಅಂದ್ರೆ, ಒಂದು, ಖರ್ಚು ವೆಚ್ಚಗಳನ್ನ ಕಮ್ಮಿ ಮಾಡ್ಕೊಬೇಕು, ಇಲ್ಲ ಉತ್ತಮ ಗುಣಮಟ್ಟದ ಪದಾರ್ಥನ ಉತ್ಪಾದನೆ ಮಾಡಬೇಕು. ಹಾಗಾಗಿ ಖರ್ಚು ವೆಚ್ಚನ ನಾವು ಕಡಿಮೆ ಮಾಡೋ ವಿಚಾರಕ್ಕೆ ಬಂದಾಗ ಇವತ್ತಿಗೆ 1700 ರೂಪಾಯಿ ಒಂದು ಬ್ಯಾಗ್ DAP. ಹಾಗಾಗಿ ನಮ್ಮ ಮಣ್ಣಿಗೆ ಎಷ್ಟು ಅವಶ್ಯಕತೆ ಇದೆಯೋ ಯಾವ ಪೋಷಕಾಂಶ ಅದು ತಿಳಿಯದೆ ನಮಗೆ ಮಣ್ಣಿನ ಪರೀಕ್ಷೆ ಮಾಡಿಸಿದಾಗ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಇವರು ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳ ಬಳಕೆ ಸೂಕ್ತವಾದದ್ದು. ಆವಾಗ ನಮಗೆ ಖರ್ಚುನೂ ಕಡಿಮೆ ಆಗತ್ತೆ, ಹಾಕಿರುವಂಥ ಪೋಷಕಾಂಶಗಳ ಲಭ್ಯತೆ ಮತ್ತು ಉಪಯೋಗ ಎರಡೂ ಸರಿಯಾದ ಕ್ರಮದಲ್ಲಾಗೋದ್ರಿಂದ ಈಗ ಮೊಟ್ಟ ಮೊದಲನೇದಾಗಿ ರೈತರು ಮಣ್ಣು ಪರೀಕ್ಷೆ ಮಾಡಿಸೋದು ಬಹಳ ಸೂಕ್ತ. ಈ ಮಣ್ಣು ಪರೀಕ್ಷೆಯನ್ನು ಪ್ರತಿ ವರ್ಷವೂ ಕೂಡ ಮಾಡಿಸ್ಬೇಕ? ಸಾಮಾನ್ಯವಾಗಿ ಪ್ರತಿ ವರ್ಷ ಮಾಡಿಸೋ ಅವಶ್ಯಕತೆ ಇಲ್ಲ, ಕನಿಷ್ಠ ಪಕ್ಷ 3 ವರ್ಷಕ್ಕೊಂದ್ಸತಿ ಮಾಡಿಸಿದ್ರೆ ಸೂಕ್ತ ಸರ್. ಈ ಸಾಂಬಾರ ಪದಾರ್ಥಗಳನ್ನ ಅಥವಾ ಬೆಳೆಗಳನ್ನ ಏನು ಬೆಳೀತಾರೋ ಅಲ್ಲಿ ಯಥೇಚ್ಛವಾಗಿ ಸುಣ್ಣವನ್ನ ಬಳಕೆ ಮಾಡುವಂಥದ್ದನ್ನ ನಾವು ಗಮನಿಸ್ತೇವೆ. ಈ ಸುಣ್ಣದಿಂದ ಏನೆಲ್ಲ ಅನುಕೂಲ ಆಗುತ್ತೆ, ಸುಣ್ಣವನ್ನ ನೀಡಲಿಕ್ಕೆ ಇದು ಸೂಕ್ತವಾದಂತಹ ಸಮಯವೋ ಹೇಗೆ? ಹಾಸನದ ಭಾಗದ ಬಹಳಷ್ಟು ಮಣ್ಣು ಈ ಅರೆ ಮಲೆನಾಡು ಮತ್ತು ಮಲೆನಾಡು ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಮಣ್ಣಿನಲ್ಲಿರುವಂಥ ಮೆಗ್ನೀಷಿಯಂ ಮತ್ತು ಸುಣ್ಣದ ಅಂಶ ಈ ಎರಡೂ ಕೂಡ ಮಳೆ ನೀರನ್ನ ಜೊತೆ ಕೊಚ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಈ ಮಣ್ಣು ಹುಳಿ ಮಣ್ಣಾಗತ್ತೆ ಸರ್. ಅತಿ ಹೆಚ್ಚು ಮಳೆ ಬೀಳೋದು ಮತ್ತು ನಮ್ಮಲ್ಲಿರುವಂಥ ಖನಿಜಾಂಶಗಳ ಕೊಚ್ಚಣೆ ಈ ಎರಡರಿಂದಾಗಿ ಇಲ್ಲಿ ಹುಳಿ ಮಣ್ಣು ಬರ್ತದೆ. ಈ ಹುಳಿ ಮಣ್ಣನ್ನು ಕರೆಕ್ಷನ್ ಮಾಡಬೇಕು ಅಂತಂದರೆ ಮತ್ತೆ ನಾವು ಸುಣ್ಣವನ್ನು ಅಥವಾ ಡೋಲೋಮೈಟನ್ನು ಹಾಕಬೇಕಾಗತ್ತೆ. ಇದನ್ನು ಹಾಕೋದ್ರಿಂದ ಒಂದು ಮಣ್ಣಿನ ರಸಸಾರ ಕರೆಕ್ಟ್ ಆಗತ್ತೆ. ಬರೀ ಅದೊಂದೇ ಅಲ್ಲ, ಇಂಡೈರೆಕ್ಟ್ ಎಫೆಕ್ಟ್ ಏನಾಗುತ್ತೆ ಅಂದರೆ ಮಣ್ಣಿನ ರಸಸಾರ ಕರೆಕ್ಟ್ ಆದಾಗ ನಮಗೆ ಪೋಷಕಾಂಶಗಳ ಲಭ್ಯತೆ ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಸಿಗತ್ತೆ. ಎರಡನೇದೇನಪ್ಪ ಅಂತಂದರೆ ಇಲ್ಲಿ ರೈತರನ್ನ ತೀವ್ರವಾಗಿ ಕಾಡುವಂಥ ಶೀಘ್ರ ಸ್ವರ್ಗ ರೋಗ ಆಗ್ಬೋದು ಅಥವಾ ಕಂದು ಕೊಳೆಯೋ ರೋಗ ಆಗ್ಬೋದು ಏಲಕ್ಕಿನಲ್ಲಿ ಅಥವಾ ಗೆಡ್ಡೆ ಕೊಳೆಯೋ ರೋಗ ನಮ್ಮ ಶುಂಠಿಯಲ್ಲಾಗ್ಬೋದು. ಇವು ಮೂರಕ್ಕೂ ಸುಣ್ಣ ಹಾಕೋದಕ್ಕೂ ತೀವ್ರವಾದಂಥ ಹತ್ತಿರದ ಸಂಬಂಧ ಇದೆ. ಯಾವಾಗ ನಾವು ಮಣ್ಣಿನ ರಸಸಾರವನ್ನು ಸರಿಯಾಗಿ 6-7 ಮೇಂಟೈನ್ ಮಾಡ್ತೀವಿ, ಸುಣ್ಣ ಹಾಕೋ ಡೊಲೊಮೈಟ್ ಹಾಕೋ, ಆವಾಗ ಈ ರೋಗದ ಬಾಧೆ ಕೂಡ ಕಡಿಮೆ ಆಗ್ತದೆ. ಮತ್ತು ಗಿಡಗಳ ಬೆಳವಣಿಗೆ ಚೈತನ್ಯ ಎರಡೂ ಚೆನ್ನಾಗಿರೋದ್ರಿಂದ ಗಿಡಗಳು ರೋಗದ ಬಾಧೆಗೆ ತುತ್ತಾಗೋದಿಲ್ಲ. ಹಾಗಾಗಿ ಒಂದೆರಡು ಹದ ಮಳೆ ಬಿದ್ದ ನಂತರ, ಈಗ ಏನು ಮಾರ್ಚ್ ಏಪ್ರಿಲ್ನಲ್ಲಿ ನಾವು ಕಾಫಿ ಶವರ್ಸ್ ಅಂತ ಹೇಳ್ತೀವಿ, ಬೇಸಿಗೆ ಮಳೆ ಬಿದ್ದ ನಂತರ ಕಾಫಿ ತೋಟಗಳಾಗ್ಬೋದು, ಏಲಕ್ಕಿ ತೋಟಗಳಾಗ್ಬೋದು, ಎಲ್ಲ ಕಡೆ ಏನು ಕಳೆ ಬೆಳೆದಿರುತ್ತೆ ಆ ಕಳೆ ಎಲ್ಲ ಕೊಚ್ಚಣೆ ಮಾಡಿ ಬುಡಕ್ಕೆ ಅದನ್ನು ಒದಕಿಯಾಗಿ ಬಳಸಿ ನಂತರ ಪ್ರತಿ ಗಿಡದ ಬುಡಕ್ಕೆ ಪರೀಕ್ಷೆ ಆಧಾರದ ಮೇಲೆ ಸರಾಸರಿ ನಮ್ಮ ಮಣ್ಣಿನ ರಸಸಾರ 5.5-6.5 ತನಕ ಇತ್ತು ಅಂತಂದರೆ ಪ್ರತಿ ಗಿಡಕ್ಕೆ 1/2 kg 250 gram ಸುಣ್ಣ ಸಾಕಾಗ್ತದೆ. ಅದೇ ನಮ್ಮ ಮಣ್ಣಿನ ರಸಸಾರ 5 ಕಡಿಮೆ ಇತ್ತು ಅಂತಂದರೆ ಪ್ರತಿ ಗಿಡಕ್ಕೆ 1/2 kg ಸುಣ್ಣವನ್ನು ಹಾಕಬೇಕಾಗ್ತದೆ. ಅದನ್ನು ಧೂಳಿನ ರೂಪದಲ್ಲಿ ಹಾಕುವಂಥದ್ದು ತುಂಬ ಒಳ್ಳೆಯದು ಸರ್. ಒಟ್ಟಿಗೆ ಸುಣ್ಣ ಹಾಕುವ ಮುನ್ನವೂ ಕೂಡ ನಾವು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಸುಣ್ಣವನ್ನು ನೀಡತಕ್ಕಂಥದ್ದು ಹೆಚ್ಚು ಅನುಕೂಲ ಅನ್ನುವಂಥದ್ದು. ಇವತ್ತು ಬಹುತೇಕ ಬೆಳೆಗಳು ಅದರಲ್ಲೂ ಕೂಡ ಮಲೆನಾಡಲ್ಲಿರ್ತಕ್ಕಂತಹ ಬೆಳೆಗಳನ್ನು ಅವುಗಳ ಆರೋಗ್ಯವನ್ನು ರಕ್ಷಣೆ ಮಾಡುವಲ್ಲಿ ಈ ಬೋರ್ಡೋ ದ್ರಾವಣ ಬಹಳ ಕೆಲಸವನ್ನು ಮಾಡ್ತಾ ಇದೆ. ಯಾವ ಸಂದರ್ಭದಲ್ಲಿ ಬೋರ್ಡೋ ದ್ರಾವಣವನ್ನು ನೀಡಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಅದನ್ನು ನೀಡಬೇಕು? ಸರ್, ಈ ಜಾಗದಲ್ಲಿ ಒಂದು ನಾಣ್ಣುಡಿ ಇದೆ, ನೋ ಕಾಪರ್ ನೋ ಕ್ರಾಪ್ ಅಂತ. ಹಾಗಾಗಿ ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರು 18ನೇ ಶತಮಾನದಲ್ಲಿ ಕಂಡಿಡಿದಂಥ ಈ ಬೋರ್ಡೋ ದ್ರಾವಣ ಇವತ್ತಿಗೂ ಕೂಡ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಶಿಲೀಂದ್ರನಾಶಕ. ಒಂದು ರೈತಾಪಿ ವರ್ಗಕ್ಕೆ ನಾನು ಹೇಳೋದೇನಪ್ಪ ಅಂದರೆ ಬೆಳೆ ಯಾವುದಾರ ಆಗಲಿ ಬೋರ್ಡೋ ದ್ರಾವಣವನ್ನು ಮುಂಜಾಗ್ರತಾ ಕ್ರಮವಾಗಿ ಸಿಂಪಡಣೆ ಮಾಡಬೇಕು. ರೋಗ ಬಂದ ನಂತರ ನೀವು ಬೋರ್ಡೋ 10 ಸ್ಪ್ರೇ ಮಾಡಿದ್ರೂ ಕೂಡ ಉಪಯೋಗ ಇಲ್ಲ. ಹಾಗಾಗಿ ಯಾವಾಗ ನಮಗೆ ಹೊಸ ಚಿಗುರು ನಮ್ಮ ಕಾಳುಮೆಣಸಿನಲ್ಲಿ ಸಾಮಾನ್ಯವಾಗಿ ಅದು ಬರೋದು ನಮಗೆ ಮೇ ತಿಂಗಳ ಕೊನೆ ಭಾಗದಲ್ಲಿ ಮತ್ತು ಜೂನ್ ತಿಂಗಳ ಮೊದಲನೇ ಭಾಗದಲ್ಲಿ ನಮಗೆ ಹೊಸ ಚಿಗುರು ಬರ್ತದೆ. ಹಾಗಾಗಿ ಈ ಮೇ ತಿಂಗಳ ಕೊನೆಯ ಭಾಗದಲ್ಲಿ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಮುಂಗಾರು ಪ್ರಾರಂಭ ಆಗಲಿಕ್ಕೂ ಮುಂಚೆ 1% ಬೋರ್ಡೋ ದ್ರಾವಣವನ್ನು ಶುಂಠಿಯಾಗಲಿ ಅಥವಾ ಕಾಳುಮೆಣಸಾಗಲಿ ಅಥವಾ ಏಲಕ್ಕಿಯಾಗಲಿ ಇದಕ್ಕೆ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಬೇಕಾದಾಗ ಇದು ಅಂತರ್ವ್ಯಾಪಿ ಗುಣ ಇಲ್ಲದೆ ಇರೋದ್ರಿಂದ ಎಲೆ ಮೇಲ್ಭಾಗ ಮತ್ತು ತಳಭಾಗ ಎರಡೂ ಕಡೆ ಬೀಳೋ ರೀತಿ ಸಿಂಪಡಣೆ ಮಾಡಬೇಕು. ಆವಾಗ ನಮಗೆ ಈ ರೋಗಗಳನ್ನು ತಡೆಗಟ್ಟುವಂಥ ಒಂದು ಮುಂಜಾಗ್ರತಾ ಕ್ರಮ ಸಫಲ ಆಗ್ತದೆ ಸರ್. ಈ ಸಂದರ್ಭದಲ್ಲಿ ಬೋರ್ಡೋ ದ್ರಾವಣವನ್ನು ಕೂಡ ಸಿಂಪಡಣೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಅನೇಕರು ಕೊಟ್ಟಿಗೆ ಗೊಬ್ಬರವನ್ನು ನೀಡಬೇಕು ಅಂತ ಹೇಳಿ ಬಯಸ್ತಾರೆ, ಅದಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಳ್ತಾರೆ. ಯಾವ ಸಂದರ್ಭ ಸೂಕ್ತವಾದದ್ದು ಕೊಟ್ಟಿಗೆ ಗೊಬ್ಬರವನ್ನು ನೀಡಲಿಕ್ಕೆ ಮತ್ತು ಹೇಗೆ ನೀಡುವಂಥದ್ದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ? ಮೂಲಭೂತವಾಗಿ ನಾವು ಈ ಮಲೆನಾಡಿನಲ್ಲಿ ಗಮನಿಸಿದರೆ ಅವರ ಆಳು ಕಾಳುಗಳ ಲಭ್ಯತೆ, ಕೊಟ್ಟಿಗೆ ಗೊಬ್ಬರದ ಲಭ್ಯತೆ ಇದನ್ನೆಲ್ಲ ನೋಡಿಕೊಂಡು ಬಹಳಷ್ಟು ಜನ ಹಿಂಗಾರಿನಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡುವಂಥ ಒಂದು ಪರಿಪಾಠ ಇದೆ. ಆದರೆ ಎಲ್ಲಿ ಕಾಫಿ ಸಿಪ್ಪೆ, ಈಗ ಆಲ್ರೆಡಿ ಕಳೆದ ವರ್ಷದ್ದು ಪಲ್ಪ್ ಮಾಡಿರುವಂಥ ಕಾಫಿ ಸಿಪ್ಪೆ ಇದೆ, ಅಂತಹ ಕಾಫಿ ಸಿಪ್ಪೆಗೆ ಕೊಟ್ಟಿಗೆ ಗೊಬ್ಬರವನ್ನು ಬೆರೆಸಿ, ಅದರ ಜೊತೆಗೆ ಟ್ರೈಕೋಡರ್ಮಾ ಸೂಡೋಮೊನಾಸ್ ಅನ್ನ ಬೆರೆಸಿ ಈ ಮಾರ್ಚ್ ಕೊನೆಯ ವಾರ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲೇ ಕೊಡೋದು ತುಂಬ ಒಳ್ಳೆಯ ಪರಿಪಾಠ. ಈ ರೀತಿ ಕೊಟ್ಟಂತಹ ಪಕ್ಷದಲ್ಲಿ ನಮಗೆ ಕಾಳುಮೆಣಸಿನಲ್ಲಿ ಪ್ರಮುಖವಾಗಿ ಬಿಳಿ ಬೇರುಗಳ ಸಂಖ್ಯೆ ಚೆನ್ನಾಗಾಗತ್ತೆ. ಮಳೆಗಾಲ ಶುರು ಆಗ್ಲಿಕ್ಕೂ ಮುಂಚೆ ಈಗ ಹಾಕಿರುವಂತಹ ಕೊಟ್ಟಿಗೆ ಗೊಬ್ಬರ ಮಣ್ಣನ್ನು ಸೇರೋದ್ರಿಂದ ಮಳೆಗಾಲದಲ್ಲಿ ಅಲ್ಲಿ ಜಾಸ್ತಿ ನೀರು ನಿಂತು ರಾಡಿ ಆಗುವಂತ ಯಾವುದೇ ಅವಘಡಗಳು ಆಗೋದಿಲ್ಲ. ಅದೇ ನಮ್ಮ ಬಯಲುಸೀಮೆಗೆ ಬಂತು ಅಂತಂದ್ರೆ ಅವ್ರಿಗೂ ಕೂಡ ಶುಂಠಿ ಬೆಳೆಯುವಂತಹ ರೈತರುಗಳಿಗೆ ಮಣ್ಣಿನ ಗುಣಧರ್ಮ, ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಮತ್ತೆ ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೊಳ್ಳೋದಿಕ್ಕೆ ಕನಿಷ್ಠ ಪಕ್ಷ ಒಂದು ಹೆಕ್ಟೇರ್ಗೆ 20-25 ಟನ್ ಕೊಟ್ಟಿಗೆ ಗೊಬ್ಬರವನ್ನ ಕೊಡಬೇಕು. ಕೊಡಬೇಕಾದಾಗ ದಯವಿಟ್ಟು ಬರೇ ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ಲಾಭ ಇಲ್ಲ, ಅದರ ಜೊತೆಗೆ ಟ್ರೈಕೋಡರ್ಮಾ ಮತ್ತೆ ಸೂಡೋಮೊನಾಸ್ ಅನ್ನುವಂಥ ಜೈವಿಕ ನಿಯಂತ್ರಕಗಳನ್ನ ಬೆರೆಸಿ ಕೊಡೋದ್ರಿಂದ ನಮಗೆ ಅತಿ ಹೆಚ್ಚಿನ ಲಾಭ ಆಗ್ತದೆ. ಈ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಮೌಲ್ಯವರ್ಧನೆಯನ್ನ ಮಾಡಿ ನೀಡ್ತಕ್ಕಂಥದ್ದು ಹೆಚ್ಚು ಪರಿಣಾಮಕಾರಿ ಅಂತ ಹೇಳಿ ತಮ್ಮ ಅಭಿಪ್ರಾಯ. ನಮ್ಮ ಹಾಸನ ಜಿಲ್ಲೆಯಲ್ಲಿ ತಾವಾಗಲೇ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಹೆಚ್ಚು ಪ್ರಮಾಣದಲ್ಲಿ ಶುಂಠಿಯನ್ನು ಕೂಡ ಬೆಳೆಯಲಾಗುತ್ತೆ. ಬಯಲುಸೀಮೆಯಲ್ಲೂ ಕೂಡ ಬೆಳೆಯಲಾಗುತ್ತೆ, ಅರೆ ಮಲೆನಾಡಿನಲ್ಲೂ ಕೂಡ, ಹಾಗೆ ಮಲೆನಾಡಿನಲ್ಲಿಯೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ಶುಂಠಿಯನ್ನ ಬೆಳೆಯಲಾಗುತ್ತೆ. ಶುಂಠಿ ಬೆಳೆಗೆ ಬೇಕಾದಂತಹ ಪೂರಕವಾದಂತಹ ತಯಾರಿಯನ್ನ ಈಗ ನಮ್ಮ ಕೃಷಿಕರು ಮಾಡ್ತಾ ಇದ್ದಾರೆ. ಯಾವೆಲ್ಲ ಅಂಶಗಳ ಬಗ್ಗೆ ಹೆಚ್ಚು ಅವರು ಗಮನವನ್ನ ಹರಿಸಬೇಕು, ಏನು ಮಾಡಬೇಕು ಮತ್ತೆ ಏನನ್ನ ಮಾಡಬಾರದು, ಬಹಳ ಮುಖ್ಯವಾಗಿ ಯಾವ ಭೂಮಿಯನ್ನ ನಾವು ಶುಂಠಿಯನ್ನ ಬೆಳೆಯಲಿಕ್ಕೆ ಆಯ್ಕೆ ಮಾಡಿಕೊಳ್ಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈಗ ಶುಂಠಿ ವಿಚಾರಕ್ಕೆ ಬಂದ್ರೆ ಮಣ್ಣು ಯಾವ ರೀತಿ ಇರಬೇಕು ಅಂತಂದ್ರೆ ಸುಲಭವಾಗಿ ನೀರು ಬಸ್ತೋಗೋ ರೀತಿ ಇರಬೇಕು, ಏರ್ ಮಡಿ ಮಾಡ್ಕೊಬೇಕು, ಎಲ್ಲೂ ನೀರು ನಿಲ್ಬಾರ್ದು, ಅಥವಾ ಜೇಡಿ ಅಂಶ ಅಥವಾ ಕ್ಲೇ ಕಂಟೆಂಟು ಮತ್ತೆ ಸಿಲ್ಟ್ ಪೋರ್ಷನ್ ಕಡಿಮೆ ಇರಬೇಕು. ಮರಳು ಮಿಶ್ರಿತ ಮಣ್ಣು ಶುಂಠಿಗೆ ಬಹಳ ಸೂಕ್ತವಾದಂಥದ್ದು. ಎರಡನೇದು, ಅದೇ ತಾಕ್ನಲ್ಲಿ ಪ್ರತಿ ವರ್ಷ ಶುಂಠಿ ಬೆಳೆಯೋ ಪರಿಪಾಠನ ಬಿಟ್ಬಿಡ್ಬೇಕು. ಕಾರಣ ಏನಪ್ಪಾ ಅಂದರೆ ಶುಂಠಿನಲ್ಲಿ ಇಳುವರಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ಮತ್ತೆ ಮಣ್ಣಿನ ಮೇಲ್ಭಾಗದ 15 ಸೆಂಟಿಮೀಟರ್ ಆಳದಿಂದ ಮಾತ್ರ ನೀರು ಪೋಷಕಾಂಶಗಳನ್ನು ಈ ಬೆಳೆ ಸ್ವೀಕರಿಸೋದ್ರಿಂದ ಪದೇ ಪದೇ ಅದೇ ಭೂಮಿನಲ್ಲಿ ಬೆಳೆಯೋದ್ರಿಂದ ನಮಗೆ ಶುಂಠಿನಲ್ಲಿ ಇಳುವರಿನಲ್ಲಿ ವ್ಯತ್ಯಾಸಗಳು ಕಂಡುಬರ್ತದೆ. ಎರಡನೇದೇನಪ್ಪ ಅಂತಂದರೆ ಈ ಫೆಬ್ರವರಿ ಮಾರ್ಚ್ ಈ ಮಾಗಿ ಟೈಮ್ನಲ್ಲಿ ನಾವು ಆಳವಾದ ಉಳುಮೆ ಮಾಡಿ ಭೂಮಿಯನ್ನು ಮಾಗಿ ಬಿಸಿಲಿಗೆ ಎಕ್ಸ್ಪೋಸ್ ಮಾಡೋದ್ರಿಂದ ಮಣ್ಣಲ್ಲಿರುವಂಥ ಜಂತುಹುಳಗಳು ಮತ್ತು ಕ್ರಿಮಿಕೀಟಗಳ ಜೀವಕೋಶಗಳು ಸತ್ತೋಗುತ್ತೆ. ಮತ್ತು ಆಳವಾಗಿ ಉಳುಮೆ ಮಾಡೋದ್ರಿಂದ ಕೆಳಪದರ ಮೇಲ್ಪದರಕ್ಕೆ ಬರೋದ್ರಿಂದ ನಮಗೆ ಒಂದು ಮಟ್ಟಿಗಿನ ಫಲವತ್ತತೆ ಕಾಪಾಡ್ದಂಗೂ ಆಗತ್ತೆ. ಹಾಗಾಗಿ ಯಾರು ಶುಂಠಿ ಬೆಳಿತೀರಿ, ಮೊಟ್ಟ ಮೊದಲನೇದಾಗಿ ಆಳವಾದ ಉಳುಮೆ. ಆಳವಾದ ಉಳುಮೆ ಆದ ನಂತರ ಅದು ಬಿಸಿಲಿಗೆ ಕನಿಷ್ಠ ಪಕ್ಷ 10-15 ದಿನ ಎಕ್ಸ್ಪೋಸ್ ಆಗಬೇಕು. ಅದಾದ ನಂತರ ಏರ್ ಮಡಿ ಮಾಡಿ ಶುಂಠಿಯನ್ನು ಬಿತ್ತಲಿಕ್ಕೆ ತಯಾರಿಯನ್ನು ಮಾಡ್ಕೊಬೇಕು. ಮತ್ತೆ ಈ ಗೆಡ್ಡೆಗಳನ್ನು ಈಗ ಆಲ್ರೆಡಿ ಕೆಲವೊಂದು ಗುರುತು ಮಾಡಿಕೊಂಡಿರುವಂಥ ತಾಕ್ಗಳಿಂದನೋ ತೋಟಗಳಿಂದನೋ ಅಥವಾ ಅವ್ರದ್ದೇ ಆದಂಥ ಸ್ವಂತ ಗೆಡ್ಡೆಗಳನ್ನು ಜನ ಗುರುತಿಸಿಟ್ಕೊಂಡಿರ್ತಾರೆ. ಅದನ್ನು ಬಿತ್ತನೆ ಮಾಡಲಿಕ್ಕೂ ಮುಂಚೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದು ಬಹಳ ಸೂಕ್ತ. ಯಾಕಂದರೆ ಶುಂಠಿಗೆ ಮೊಳಕೆ ಬರಲಿಕ್ಕೆ 21 ದಿನ ತನಕ ಆಗ್ತದೆ. ಆ ಟೈಮ್ನಲ್ಲಿ ಆಗುವಂಥ ವ್ಯತ್ಯಾಸಗಳು ನಮ್ಮ ಗೆಡ್ಡೆ ರೋಗಕ್ಕೆ ತುತ್ತಾಗದೇ ಇರೋ ರೀತಿ ಕಾಪಾಡ್ಕೋಬೇಕು. ಬಹಳ ಮುಖ್ಯವಾಗಿ ನಮಗೆ ಗೆಡ್ಡೆ ಒಳಗಿರುವಂಥ ಏನಾದರೂ ಹುಳಗಳು ಇತ್ತು ಅಂತಂದರೆ ರೈಸೋಮ್ ಫ್ಲೈ ಅಂತ ಹೇಳ್ತೀವಿ, ಗೆಡ್ಡೆ ಕೊರೆಯೋ ಹುಳ. ಅದೇ ರೀತಿ ನಮಗೆ ಗೆಡ್ಡೆಗಳಲ್ಲಿ ಒಳಗಡೆ ಇನ್ಫೆಕ್ಷನ್ ಏನಾರ ಇತ್ತು ಅಂತಂದರೆ ಗೊತ್ತಿರೋದಿಲ್ಲ. ಹಾಗಾಗಿ ಬಿತ್ತನೆ ಬೀಜಕ್ಕೆ ಆಯ್ಕೆ ಮಾಡಿಕೊಂಡಿರುವಂಥ ಗೆಡ್ಡೆಗಳನ್ನು ಕನಿಷ್ಠ ಒಂದು 1/2 ಗಂಟೆಗಳ ಕಾಲ ದ್ರಾವಣದಲ್ಲಿ ಅದ್ದಿಡಬೇಕು. ಆ ದ್ರಾವಣಕ್ಕೆ 1 ಲೀಟ್ರಿಗೆ 2 ಮಿಲಿಯಷ್ಟು ಕ್ಲೋರೋಪೈರಿಪಾಸ್ ಮತ್ತು ಸೈಪರ್ಮೆಥ್ರಿನ್ ಕಾಂಬಿನೇಷನ್ ಇರುವಂಥ ಕೀಟನಾಶಕಗಳು ಮಾರ್ಕೆಟ್ನಲ್ಲಿ ಸಿಗ್ತದೆ, ಅದನ್ನು ಪ್ರತಿ ಲೀಟ್ರ್ ನೀರಿಗೆ 2 ಮಿಲಿಯಷ್ಟು. ಅದೇ ರೀತಿ ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಸಿಪ್ ಕಾಂಬಿನೇಷನ್ ಇರುವಂಥ ಶಿಲೀಂದ್ರನಾಶಕಗಳು ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು ಲೀಟ್ರಿಗೆ 2 ಗ್ರಾಮ್ನಷ್ಟು ಹಾಕಿ 1/2 ಗಂಟೆಗಳ ಕಾಲ ಈ ಗೆಡ್ಡೆಗಳನ್ನು ಅದರಲ್ಲಿ ಉಣಿಸಿ ನಂತರ ತೆಗೆದು ನೆರಳಿನಲ್ಲಿ ಒಣಗಿಸಿದ ನಂತರ ಬಿತ್ತನೆಗೆ ಮಾಡೋದು ಬಳಸೋದು ಬಹಳ ಸೂಕ್ತ. ಆವಾಗ ನಮಗೆ ಕನಿಷ್ಠ ಪಕ್ಷ 1-2 ತಿಂಗಳ ಕಾಲ ನಮ್ಮ ಹೊಸ ಚಿಗುರು ಏನು ಬರ್ತದೆ ಅದು ರೋಗಮುಕ್ತವಾಗಿ ಇರ್ತದೆ. ಈ ವರ್ಷ ಬಹಳ ವಿಶೇಷವಾಗಿ ಈ ಉಷ್ಣಾಂಶ ಅನ್ನುವಂಥದ್ದು ತುಂಬ ಹೆಚ್ಚಾಗಿದೆ. ಇಷ್ಟೊಂದು ಉಷ್ಣಾಂಶದಲ್ಲಿ ನಾವು ಶುಂಠಿಯನ್ನು ನಾಟಿ ಮಾಡಬಹುದಾ ಹೇಗೆ? ಸರ್, ಉಷ್ಣಾಂಶ ಚೆನ್ನಾಗಿರೋದ್ರಿಂದ ನಮ್ಗೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಶುಂಠಿ ಭಾಳ ಬೇಗ ಮೊಳಕೆ ಬರ್ತದೆ. ಇನ್ನೊಂದು ಕಡೆ ಏನಾಗುತ್ತೆ ಅಂತಂದರೆ ಡಿಸ್ಅಡ್ವಾಂಟೇಜು, ನೀರು ಜಾಸ್ತಿ ಕೇಳುತ್ತೆ ಬೆಳೆ. 3 ದಿನಕ್ಕೆ 2 ದಿನಕ್ಕೆ ಒಂದು ನೀರು ಏನು ಕೊಡ್ತಾಯಿದ್ರು ಅದು ಬಹುಶಃ ಒಂದು ದಿನಕ್ಕೆ ಎರಡು ದಿನಕ್ಕೆ ಕೊಡಬೇಕಾಗ್ತದೆ. ಸಾಧ್ಯವಾದಷ್ಟು ಈಗ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಮುಖಾಂತರ ಕೊಡೋದ್ರಿಂದ ನಮಗೆ ನೀರಿನ ಸದ್ಬಳಕೆ ಕೂಡ ಆಗ್ತದೆ. ಅದರ ಜೊತೆಗೆ ಸಾಧ್ಯ ಆದರೆ ವೇಸ್ಟ್ ಆಗಿರುವಂಥ ಬತ್ತುದುಲ್ಲಾಗ್ಬೋದು ಅಥವಾ ತೋಟದಲ್ಲಿ ಸಿಗ್ದುವಂಥ ಯಾವ್ದಾರು ಕರಗುವಂಥ ಪದಾರ್ಥಗಳಿತ್ತು ಅಂತಂದರೆ ದಪ್ಪನಾಗಿ ಒದಕೆ ಮಾಡೋದ್ರಿಂದ ಮಣ್ಣಿನ ತಳಭಾಗ ತೇವಾಂಶ ಉಷ್ಣಾಂಶ ಎರಡರಿಂದ ಕೂಡಿರೋದ್ರಿಂದ ನಮಗೆ ಮೊಳಕೆಗಳು ಸಕಾಲಕ್ಕೆ ಎಲ್ಲ ಬರ್ತವೆ. ಹಾಗಾಗಿ ಯೂನಿಫಾರ್ಮ್ ಜರ್ಮಿನೇಷನ್ ಸಿಗೋದ್ರಿಂದ ನಮಗೆ ಕ್ರಾಪ್ ಸ್ಟ್ಯಾಂಡ್ ತುಂಬ ಚೆನ್ನಾಗಿ ಕಾಣುತ್ತೆ ಸರ್. ಹಾಗಾಗಿ ಒಂದು ರೀತಿ ಶುಂಠಿ ಬೆಳೆಗೆ ಈ ಉಷ್ಣಾಂಶ ಪೂರಕವಾಗಿದ್ದರೆ ಈ ಉಷ್ಣಾಂಶ ನಮಗೆ ಏಲಕ್ಕಿಗಾಗಲಿ ಕಾಳುಮೆಣಸಿಗಾಗಲಿ ವಿರೋಧಾಭಾಸನೇ ತಂದುಕೊಡ್ತದೆ ಸರ್. ಬಹುತೇಕ ನಮ್ಮ ಸಾಂಬಾರ ಬೆಳೆಗಳನ್ನು ಈ ಜಂತು ಹುಳು ಹೆಚ್ಚಾಗಿ ಬಾಧಿಸುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಸರ್? ಇವತ್ತಿನ ಪರಿಸ್ಥಿತಿನಲ್ಲಿ ಜಂತುಹುಳ ಬಾಧಿಸ್ತಾ ಇರುವಂತಹ ಬೆಳೆನೇ ಇಲ್ದಂಗಾಗಿದೆ. ಬಹಳ ಪ್ರಮುಖವಾಗಿ ಶುಂಠಿ ವಿಚಾರಕ್ಕೆ ಬಂದಾಗ ಜಂತುಹುಳನ ಬಾಧೆ ಕಡಿಮೆ ಇತ್ತು. ಆದರೆ ಇತ್ತೀಚೆಗೆ ಒಂದೇ ಫೀಲ್ಡ್ನಲ್ಲಿ ಪದೇ ಪದೇ ಅದೇ ಜಾಗದಲ್ಲಿ ಒಂದೇ ಬೆಳೆಯನ್ನ ಶುಂಠಿಯನ್ನ ಬೆಳೀತಾ ಇರುವಂತಹ ಪರಿಕ್ರಮ ಮತ್ತು ಅದರ ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರವನ್ನ ಬಳಸುವಂತ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಇರೋದ್ರಿಂದ ಮಣ್ಣಲ್ಲಿ ಜಂತುಹುಳ ನೀವು ಎಲ್ಲಿ ಹೋಗಿ ಸ್ಯಾಂಪ್ಲಿಂಗ್ ಮಾಡಿದ್ರು ಇದ್ದೇ ಇರುತ್ತೆ ಸರ್. ಆದರೆ ಅದರ ಪ್ರಮಾಣ ಕಡಿಮೆ ಇರಬೇಕು. ಅದು ನೈಸರ್ಗಿಕವಾಗಿ ಜೈವಿಕವಾಗಿ ಮಣ್ಣಲ್ಲಿ ಕಂಟ್ರೋಲ್ ಆಗ್ತಾ ಇತ್ತು. ಆದರೆ ಅತಿ ಹೆಚ್ಚು ರಾಸಾಯನಿಕಗಳನ್ನ ಬಳಸ್ತಾ ಇರೋದ್ರಿಂದ ಪ್ರತಿ ಫೀಲ್ಡ್ನಲ್ಲೂ ಇವತ್ತು ರೋಗಕಾರಕ ಜಂತುಹುಳುಗಳ ಬಾಧೆ ಜಾಸ್ತಿ ಆಗಿದೆ. ಎಲ್ಲಿ ನಮಗೆ ಈ ಜಂತುಹುಳನ ಬಾಧೆ ಜಾಸ್ತಿ ಆಗಿದೆ ಅಂತ ಜಾಗದಲ್ಲಿ, ಉದಾಹರಣೆಗೆ ನಾವು ಶುಂಠಿ ಬೆಳೀತಾ ಇರುವಂತಹ ಜಾಗದಲ್ಲಿ ಜಂತುಹುಳನ ಬಾಧೆ ಜಾಸ್ತಿ ಇತ್ತು ಅಂತಂದ್ರೆ, ಮೊದಲನೇದಾಗಿ ಮಾಗಿ ಉಳುಮೆ, ಎರಡನೇದಾಗಿ ನಮಗೆ ನಸ್ಗುನಿ ಸೊಪ್ಪು ಅಂತ ಸಿಗುತ್ತೆ, ಅದನ್ನ ನಾವು ಇಂಗ್ಲಿಷ್ನಲ್ಲಿ ವೆಲ್ವೆಟ್ ಬೀನ್ ಅಂತ ಹೇಳ್ತೀವಿ. ಅದನ್ನ ಹಸಿರಲೆ ಗೊಬ್ಬರವಾಗಿ ಬಿತ್ತನೆ ಮಾಡಿ ಅದನ್ನ ಮತ್ತೆ ಭೂಮಿಗೆ ಉಳುಮೆ ಮಾಡೋದ್ರಿಂದ ಅದು ಜೈವಿಕವಾಗಿ ಜಂತುಹುಳುಗಳನ್ನು ಬಹಳ ಎಫಿಷಿಯೆಂಟ್ ಆಗಿ ಕೆಮಿಕಲ್ಗಳನ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಆಯ್ತಾ, ಮೂರನೇ ಪದ್ಧತಿ ಏನಪ್ಪ ಅಂತಂದ್ರೆ, ನಾನು ಈಗಾಗಲೇ ಹೇಳಿದಾಗೆ ಟ್ರೈಕೋಡರ್ಮ ಅನ್ನುವಂಥ ಜೀವಿ ಬಗ್ಗೆ ಹೇಳಿದೆ. ಟ್ರೈಕೋಡರ್ಮ ಕೇವಲ ರೋಗಗಳನ್ನು ಮಾತ್ರ ನಿರ್ವಹಿಸೋದಿಲ್ಲ, ಮಣ್ಣಲ್ಲಿರುವಂತಹ ಈ ರೋಗಕಾರಕ ಜಂತುಹುಳುಗಳು ಏನಿದ್ದಾವೆ, ಬರೋಯಿಂಗ್ ನೆಮಟೋಡ್ಸ್ ಅಂತ ಹೇಳ್ತೀವಿ, ರೂಟ್ ನಾಟ್ ನೆಮಟೋಡ್ಸ್ ಅಂತ ಹೇಳ್ತೀವಿ, ಇವುಗಳನ್ನು ಕೂಡ ಬಹಳ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತದೆ. ಟ್ರೈಕೋಡರ್ಮ ಸುಡೋಮೋನಾಸ್ ಜೊತೆಗೆ ಪ್ಯಾಸಲೋಮೈಸಿಸ್ ಮತ್ತು ಪಚೋನಿಯಾ ಅನ್ನುವಂಥ ಜೈವಿಕ ಜಂತುಹುಳುಗಳ ನಿವಾರಕಗಳನ್ನು ಕೂಡ ಬಳಸಿದ್ರೆ ನಮಗೆ ನ್ಯಾಚುರಲಿ ಈ ಜಂತುಹುಳುಗಳನ್ನ ನಿವಾರಿಸ್ಬೋದು. ಅದಾದ ನಂತರ ಜಂತುಹುಳುಗಳನ್ನು ಹತೋಟಿಲಿಡ್ಲಿಕ್ಕೆ ಬೇವಿನ ಹಿಂಡಿಯನ್ನು ಬಳಸುವಂಥ ಪರಿಕ್ರಮ ತುಂಬ ಇಂಪಾರ್ಟೆಂಟು. ಇನ್ನು ನಮ್ಮ ಕಾಳುಮೆಣಸಿನಲ್ಲೂ ಕೂಡ ಇದೇ ಸಮಸ್ಯೆ ಇದೆ. ಬಟ್ ಕಾಳುಮೆಣಸಿನಲ್ಲಿ ನಾವು ಅಗತೆ ಮಾಡಲಿಕ್ಕಾಗೋದಿಲ್ಲ, ಉಳುಮೆ ಮಾಡೋಕ್ಕಾಗೋದಿಲ್ಲ. ಅಲ್ಲೇನಾಗತ್ತೆ, ವರ್ಷಕ್ಕೆ ಎರಡು ಸರ್ತಿ ನಾವು ಬೇವಿನ ಹಿಂಡಿಯನ್ನು ಪಚೋನಿಯಾ ಪೆಸಲೋಮೈಸಿಸ್ ಟ್ರೈಕೋಡರ್ಮ ಟ್ರೀಟ್ ಮಾಡಿ ಜೊತೆಲಿ ಬಳಸೋದ್ರಿಂದ ಹತೋಟಿಲಿಡ್ಬೋದು. ಎರಡನೇ ಕ್ರಮ ಏನಪ್ಪ ಅಂತಂದ್ರೆ, ನಾವು ರಾಸಾಯನಿಕ ಕ್ರಮಗಳ ಮೇಲೆ ಡಿಪೆಂಡ್ ಆಗ್ಬೋದು. ವೇಲಂ ಪ್ರೈಮ್ ಅನ್ನುವಂಥ ಒಂದು ಔಷಧಿ ಸಿಗುತ್ತೆ, ಎಕರೆಗೆ ಶಿಫಾರಸು ಮಾಡಿರೋ ಪ್ರಮಾಣ 500 ಮಿಲಿ ಸಾಕು, ಎಕರೆಗೆ 500 ಮಿಲಿ ಸಾಕು. ಆದರೆ ಇದನ್ನು ಬಳಸಬೇಕಾದ್ರೆ ರೈತಾಪಿ ವರ್ಗ ಒಂದು ವಿಚಾರ ಗಮನಕ್ಕೆ ಕೊಡಬೇಕು, ನೀವು ಆ ಔಷಧಿಯ ಪ್ರಮಾಣ ಜಾಸ್ತಿ ಮಾಡೋದ್ರಲ್ಲಿ ಯಾವುದೇ ಲಾಭ ಇಲ್ಲ. ನೀರನ್ನು ಹೆಚ್ಚಾಗಿ ಬರೆಸಬೇಕು. ನಾವು ಹೇಳೋದು ಒಂದು ಡ್ರಮ್ಮು 200 ಲೀಟರ್ ನೀರಿಗೆ 100 ಮಿಲಿ ಈ ವೇಲಂ ಪ್ರೈಮನ್ನು ಹಾಕಿದ್ರೆ ಕನಿಷ್ಠ ಪಕ್ಷ 10 ಲೀಟರಷ್ಟು ನಾವು ಈ ವೇಲಂ ಪ್ರೇಮನ್ನು ವರ್ಷಕ್ಕೆ ಒಂದೇ ಸತಿ ಕೊಟ್ಟರು ಸಾಕು. ಜಂತುಹುಳುಗಳು 24 ಗಂಟೆನಲ್ಲಿ ಅವು ಪ್ಯಾರಲೈಸ್ ಆಗಿ ಸತ್ತೋಗ್ತವೆ. ಈ ಏಲಕ್ಕಿ ಬೆಳೆಗಾರರು ಈ ಸಂದರ್ಭದಲ್ಲಿ ಏನೆಲ್ಲ ಬೇಸಾಯದ ಕ್ರಮಗಳನ್ನು ಅನುಸರಿಸತಕ್ಕಂಥದ್ದು ಸೂಕ್ತ ಅಂತೀರಿ? ಈಗ ಆಲ್ರೆಡಿ ಕ್ರಾಪು ಹಾರ್ವೆಸ್ಟ್ ಆಗಿದೆ, ಹಳೆ ಕಂದುಗಳು ಒಣಗಿರ್ತದೆ, ಅದ್ರ ಜೊತೆಗೆ ಹಳೆ ಗರಿಗಳು ಏನು ಬಂದಿರ್ತವೆ ಕೊತ್ಕೊಳ್ಳೋದೆಲ್ಲ ಒಣಗಿದಾವೆ. ಬಿಸಿಲಿನ ಪ್ರಮಾಣ ಕಡಿಮೆ ಆದ ನಂತರ ಅಥವಾ ಒಂದು ಎರಡು ಆದ ಮಳೆ ಬಿದ್ದ ನಂತರ ನಾವು ಹಳೆ ಗರಿಗಳು ಏನಿದ್ದಾವೆ ಅದು ಹಳೆ ಕಂದುಗಳನ್ನು ತೆಗೆದು ಸ್ವಚ್ಛ ಮಾಡ್ಕೊಬೇಕು. ತೆಗೆದಂಥ ಪದಾರ್ಥಗಳನ್ನು ಬೇಕಂದ್ರೆ ನಾವು ಒದಕಿಯಾಗಿ ಬುಡವನ್ನು ಮುಚ್ಚಬಹುದು. ಅದೇ ರೀತಿ ಕಳೆ ಕೊಚ್ಚನೆ ಮಾಡುವಂಥದ್ದು ಕೂಡ ಈ ಟೈಮ್ನಲ್ಲಿ ಬಹಳ ಇಂಪಾರ್ಟೆಂಟು. ಹೊಸ ಗರಿಗಳು ಹೊರಟಿದ್ರೆ, ಪ್ಯಾನಿಕಲ್ಸ್ ಹೊರಟಿದ್ರೆ ನೀರನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಹೊಸ ಪ್ಯಾನಿಕಲಿಂದ ನಮಗೆ ಬರುವಂಥ ಹೂವಿನ ಪರಾಗಸ್ಪರ್ಶಕ್ಕೆ ನಾವು ತೇವಾಂಶ ಕೂಡ ಕಾಪಾಡಬೇಕು ವಾತಾವರಣದಲ್ಲಿ. ಹಾಗಾಗಿ ಸ್ಪ್ರಿಂಕ್ಲರ್ ಇರಿಗೇಷನು ಕನಿಷ್ಠ ಪಕ್ಷ 10 ದಿನಕ್ಕೊಮ್ಮೆ ಸುಮಾರು 2-3 ತಾಸು ನಾವು ನೀರನ್ನು ಕೊಟ್ಟಂಥ ಪಕ್ಷದಲ್ಲಿ ಹೊಸ ಕಂದುಗಳು ಹೊಸ ಪ್ಯಾನಿಕಲ್ಸ್ ಬರಲಿಕ್ಕೆ ಅವಕಾಶ ಆಗ್ತದೆ. ಅದರ ಜೊತೆಗೆ ನಮಗೀಗ ಥ್ರಿಪ್ಸ್ ಪ್ರಾಬ್ಲಮ್ಮು, ಹೇನಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಹಳೆ ಗರಿಗಳನ್ನು ಊರು ತೆಗೆಯೋದ್ರಿಂದ ಹೇನುಗಳು ನೇರವಾದ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಸಾಯುತ್ತೆ. ಅದರ ಜೊತೆಗೆ ಒಂದು ಕೀಟನಾಶಕವನ್ನು ಕೊಡೋದ್ರಿಂದ ನಮಗೆ ಈ ಹುಳುಗಳ ಬಾಧೆ ಸಂಪೂರ್ಣ ಹತೋಟಿಯಲ್ಲಿ ಇರ್ತದೆ. ಎರಡು ಹುಳ ಈ ಟೈಮ್ನಲ್ಲಿ ನಮ್ಗೆ ಬಾಧಿಸ್ತದೆ, ಒಂದು ಹೇನು ಥ್ರಿಪ್ಸ್, ಎರಡನೇದು ಕಾಂಡ ಕೊರಕ. ಈ ಎರಡನ್ನೂ ಸಮರ್ಪಕವಾಗಿ ನಾವು ನಿರ್ವಹಿಸೋಕ್ಕೆ ಒಂದು ಕೀಟನಾಶಕ ಸಾಕಾಗ್ತದೆ, ಸ್ಪಿನೋಸೈಡ್ ಅಂತ ಬರ್ತದೆ. ಅದನ್ನ ಪ್ರತಿ ಲೀಟರ್ ನೀರಿಗೆ ಕೇವಲ 0.4 ml ಅಥವಾ 10 ಲೀಟರ್ ನೀರಿಗೆ 4 ml ಹಾಕೊಂಡು ಸ್ಪ್ರೇ ಮಾಡಿದ್ರೆ ನಮಗೆ ಬಹಳ ಎಫೆಕ್ಟಿವ್ ಆಗಿ ಈ ಕೀಟಗಳು ನಿರ್ವಹಣೆ ಆಗ್ತದೆ ಸರ್. ಕಾಳುಮೆಣಸು ಕೂಡ ನಮ್ಮ ಜಿಲ್ಲೆಯ ಒಂದು ಪ್ರಮುಖವಾದಂತಹ ಸಾಂಬಾರ ಪದಾರ್ಥದ ಬೆಳೆ. ಕಾಳುಮೆಣಸಿನಲ್ಲಿ ಏನೆಲ್ಲ ಪ್ರಮುಖವಾದಂತಹ ಬೇಸಾಯ ಕ್ರಮಗಳನ್ನು ಈಗ ಅನುಸರಿಸಬೇಕು ಸರ್? ಈಗ ಕಾಳುಮೆಣಸು ಬಹಳಷ್ಟು ತೋಟಗಳಲ್ಲಿ ಹಾರ್ವೆಸ್ಟಿಂಗ್ ಆಗೋಗಿದೆ. ಸಾಮಾನ್ಯವಾಗಿ ಈಗ ಒಂದು 20 ದಿನಗಳ ತನಕ ಸ್ಟ್ರೆಸ್ ಕೊಡ್ತಾರೆ, ಅದಕ್ಕೆ ಬಳ್ಳಿಯನ್ನು ಬತ್ತಿಸ್ತಾರೆ. ಬಳ್ಳಿಯನ್ನು ಬತ್ತಿಸಿದ ನಂತರ ಬುಡಕ್ಕೆ, ಹಿಂದಿನ ಮಳೆಗಾಲದಲ್ಲಿ ಅವ್ರು ಏನಾರ ಬುಡಕ್ಕೆ ಮಣ್ಣು ಕೊಚ್ಚನೆ ಮಾಡಿ ಆಗ ಕೊಚ್ಚನೆ ಆಗಿರ್ತದಲ್ಲ, ಆ ಮಣ್ಣಿಗೆ ಒದಕ್ಕೆ ಹಾಕಿಲ್ಲ ಅಂತಂದ್ರೆ ಈಗ ಒಂದು ರೌಂಡ್ ಹೊರಭಾಗದಿಂದ ಮಣ್ಣನ್ನು ತಂದು ಬುಡನ ಮುಚ್ಚೋದು ಮತ್ತೆ ಬುಡದ ಎತ್ತರನ ಜಾಸ್ತಿ ಮಾಡೋದ್ರಿಂದ ತೇವಾಂಶ ಅಲ್ಲಿ ನಿಲ್ದಿರೋ ರೀತಿ ಈಗಲೇ ವ್ಯವಸ್ಥೆ ಮಾಡ್ಕೊಳ್ಳೋದು. ಈ ಟೈಮ್ನಲ್ಲಿ 15 March ನಂತರ ನಾವು ನೀರು ಕೊಡ್ತೀವಲ್ಲ, ಇದು ನಮ್ಮ ಇಳುವರಿಯನ್ನು ನಿರ್ಧಾರ ಮಾಡ್ತದೆ. ಹಾಗಾಗಿ 15 March ನಂತರ ಕಾಳುಮೆಣಸಿಗೆ ಕನಿಷ್ಠ 10-15 ದಿನಗಳಿಗೊಮ್ಮೆ ನೀರಾವರಿಯನ್ನು ನಾವು ಕೊಟ್ಟರೆ ಸಕಾಲದಲ್ಲಿ ನಮಗೆ ಕೊತ್ತುಗಳು ಹೊರಡುತ್ತೆ, ಕ್ಯಾಟ್ಕಿನ್ಸು ಯೂನಿಫಾರ್ಮ್ ಆಗಿ ಬರ್ತದೆ. 2-3 ಕ್ಯಾಟ್ಕಿನ್ಸ್ ರೌಂಡಲ್ಲೇ ನಮಗೆ ಎಲ್ಲ ಕೊತ್ತುಗಳು ಹೊರಗೆ ಬರ್ತದೆ. ಮತ್ತು ಇಳುವರಿನಲ್ಲಿ ಏನಾಗುತ್ತೆ, ಈ ಟೈಮ್ನಲ್ಲಿ ನಾವು ಚೆನ್ನಾಗಿ ನೀರನ್ನು ಕೊಡೋದ್ರಿಂದ ಗಂಡು ಹೂವು ಮತ್ತು ಹೆಣ್ಣು ಹೂವಿನ ಪ್ರಮಾಣ ಕೊತ್ತುಗಳಲ್ಲಿ ಸರಿ ಪ್ರಮಾಣದಲ್ಲಿ ಇರೋದ್ರಿಂದ ಕಾಳು ದಾಟ್ಕಾಳಾಗೋದಿಲ್ಲ ಮತ್ತು ಪಾಲಿನೇಷನ್ ತುಂಬ ಚೆನ್ನಾಗಾಗಿ ನಮಗೆ ಸಂಪೂರ್ಣವಾದಂಥ ಇಳುವರಿ ಲಭ್ಯತೆ ಆಗ್ತದೆ. ಹಾಗಾಗಿ ಒಂದು ನೀರಾವರಿ ವ್ಯವಸ್ಥೆಯನ್ನು ಈ ಟೈಮ್ನಲ್ಲಿ ರೈತರುಗಳು ಮಾಡ್ಕೋಬೇಕು. ಎರಡನೇದೇನಪ್ಪ ಅಂತಂದರೆ ಬುಡ ಮುಚ್ಚುವಂಥದ್ದು, ಮಣ್ಣು ಕೊಡುವಂಥದ್ದು, ಕೊಟ್ಟಿಗೆ ಗೊಬ್ಬರ ಕೊಡುವಂಥದ್ದು, ಮತ್ತು 1% ಬೋರ್ಡೋ ಸಿಂಪಡಣೆ ಮಾಡುವಂಥದ್ದು. ಇದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನ ಕೊಡಲಿಕ್ಕೆ ಈ 3-4 ತಿಂಗಳು ಸೂಕ್ತ. ಮೊದಲನೇ ಕಂತಿನ ರಾಸಾಯನಿಕ ಗೊಬ್ಬರಗಳು ಅದರ ಜೊತೆಗೆ ಶಿಫಾರಸು ಮಾಡಿರುವಂಥ ಲಘು ಪೋಷಕಾಂಶಗಳ ಮಿಶ್ರಣ ಸಿಂಪಡಣೆ ಮಾಡೋದ್ರಿಂದ ನಮಗೆ ಇಳುವರಿನಲ್ಲೂ ಕೂಡ 10% ಅಷ್ಟು ಹೆಚ್ಚುವರಿಯನ್ನು ಕಾಣಬಹುದು ಸರ್. ಈ ಕಾಳುಮೆಣಸಿನಲ್ಲಿ ಇತ್ತೀಚೆಗೆ ಕೆಲವರು ಪ್ಲಾಸ್ಟಿಕ್ ಹೊದಿಕೆಗಳನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸ್ತಾ ಇದ್ದಾರೆ, ಇದರಿಂದ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ, ಎಷ್ಟರ ಮಟ್ಟಿಗೆ ಇದರ ಬಳಕೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತೀರಿ? ಅತಿ ಹೆಚ್ಚು ಮಳೆ ಬೀಳುವಂಥ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಾಗುತ್ತೆ ಸರ್, ನೀರಿನ ಮಟ್ಟ ಬಹಳ ಮೇಲೆ ಇರ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಏನಾಗುತ್ತೆ, ಡ್ರೈನೇಜ್ ಕರೆಕ್ಟಾಗಿಲ್ಲ ಅಂತಂದರೆ ಬಿಳಿ ಭಾಗದ ಬೇರುಗಳು ಫೀಡರ್ ರೂಟ್ಸ್ಗಳಿಗೆ ಒಂದು ರೀತಿ ಉಸಿರಾಡೋದಕ್ಕೆ ಅವಕಾಶ ಆಗೋದಿಲ್ಲ, ಉಸಿರು ಕಟ್ಟದ ವಾತಾವರಣ ನೀರು ನಿಂತಾಗ. ಹಾಗಾಗಿ ಏನು ಮಾಡಿದ್ರು, ಆ ಭಾಗದಲ್ಲಿ ಬಹಳಷ್ಟು ಆ ಭಾಗದಲ್ಲಿರೋ ಕಾಳುಮೆಣಸು ತೋಟಗಳನ್ನು ನೀವು ಗಮನಿಸಿದ್ರೆ ಅವೆಲ್ಲ ಭತ್ತದ ಗದ್ದೆಯನ್ನು ತೋಟ ಮಾಡಿರುವಂಥ ಪ್ರದೇಶಗಳು. ಹಾಗಾಗಿ ಅಲ್ಲಿ ನಮಗೆ ಗ್ರೌಂಡ್ ವಾಟರ್ ಸ್ಟೇಟಸ್ ಮೇಲ್ಗಡೆ ಇರೋದ್ರಿಂದ ನಮಗೆ ಅಲ್ಲಿ ಆ ತೀವ್ರವಾದಂಥ ಬಾಧೆ ಇರ್ತದೆ. ಅಂತಹ ಕಡೆ ಏನು ಮಾಡ್ತಾರೆ, ಈ ಹೊದಿಕೆಯನ್ನು ಹಾಕೋದ್ರಿಂದ ನಮಗೆ ತೇವಾಂಶವನ್ನು ನಿರ್ವಹಿಸ್ಬೋದು ಒಂದು. ಎರಡನೇದು ಬೇರುಗಳಿಗೆ ಉಸಿರಾಟೋದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗ್ತದೆ. ಆದರೆ ನಮ್ಮ ಮಲೆನಾಡಿನ ಪ್ರದೇಶದಲ್ಲಿ ನಾವು ಗಮನಿಸಿದಾಗ ನಮ್ಮ ಈ ಮೇಲ್ಮೈ ರಚನೆ ಏನಿದೆ, ಮಣ್ಣಿನ ರಚನೆ, ಇದು ಸಮತಟ್ಟಾಗಿಲ್ಲ, ಏರಿಳಿತಗಳು ಜಾಸ್ತಿ ಇದೆ. ಹಾಗಾಗಿ ನಮಗೆ ನ್ಯಾಚುರಲಿ ನೀರು ಡ್ರೈನ್ ಆಗಿ ಹೋಗ್ತದೆ. ಆದರೆ ಮಳೆಗಾಲದಲ್ಲಿ ಆಗುವಂಥ ಅತಿ ಹೆಚ್ಚು ಮಳೆ ಜೊತೆಲಿ ಬರುವಂಥ ಶೀತ, ಈ ಎರಡೂ ಬಾಧೆಯಿಂದ ಎಲ್ಲಿ ಶೀಘ್ರ ಕೊಳೆ ರೋಗ ಬಾಧೆ ಜಾಸ್ತಿ ಇದೆ ಅಂತಹ ಕಡೆ ನಾವು ಖಂಡಿತವಾಗಿ ಈ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ಮಣ್ಣಿನ ತೇವಾಂಶವನ್ನು ಗಿಡಗಳ ಬೆಳವಣಿಗೆಗೆ ಪೂರಕವಾಗಿರೋ ರೀತಿ ಕಾಪಾಡಿಕೊಂಡ್ರೆ ಶೀಘ್ರ ಸೊರಗು ರೋಗದ ಬಾಧೆಯನ್ನು ಕನಿಷ್ಠ 80% ಅಷ್ಟು ಕಡಿಮೆ ಮಾಡ್ಬೋದು. ಎಲ್ಲಿ ಈ ಶೀಘ್ರ ಸೊರಗು ರೋಗದ ಬಾಧೆ ಜಾಸ್ತಿ ಇದೆಯೋ ಅಂತಹ ಕಡೆ ಮಳೆಗಾಲದಲ್ಲಿ ಬೇಕಂದರೆ ರೈತರುಗಳು ಬುಡವನ್ನು ಪ್ಲಾಸ್ಟಿಕ್ ಹೊದಿಕೆಯಿಂದ ಮುಚ್ಚೋದ್ರಿಂದ ಅನುಕೂಲಗಳಿದ್ದಾವೆ. ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ, ಈ ಸಂದರ್ಭದಲ್ಲಿ ಈ ಸಾಂಬಾರ ಬೆಳೆಗಳಿಗೆ ಏನೆಲ್ಲ ರೋಗ ಮತ್ತು ಕೀಟಗಳು ಬರುವಂತಹ ಸಾಧ್ಯತೆ ಇರುತ್ತೆ, ಅದನ್ನು ನಿರ್ವಹಣೆಯನ್ನು ಮಾಡುವಂಥದ್ದು ಹೇಗೆ? ಬಹಳ ಮುಖ್ಯವಾಗಿ ಏಲಕ್ಕಿ ವಿಚಾರವಾಗಿ ನಾನು ಆಲ್ರೆಡಿ ಹೇಳಿದೆ, ಎಲೆ ಚುಕ್ಕಿ ರೋಗ ಒಂದು ಬರ್ತದೆ ಈ ಟೈಮ್ನಲ್ಲಿ ಏಲಕ್ಕಿನಲ್ಲಿ. ಆ ಎಲೆ ಚುಕ್ಕಿ ರೋಗಕ್ಕೆ ನೀವು 1 ರೌಂಡು ಕಾರ್ಬಿಂಡಿಜೈಮ್ ಮತ್ತು ಮ್ಯಾಂಕೋಸೆಬ್ ಕಾಂಬಿನೇಷನ್ ಇರುವಂಥ ಶಿಲೀಂಧ್ರನಾಶಕಗಳು ಮಾರ್ಕೆಟ್ನಲ್ಲಿ ಸಿಗುತ್ತೆ, ಅದನ್ನು ಸಿಂಪಡಣೆ ಮಾಡಿದ್ರು ಆಗುತ್ತೆ. ಅಂದರೆ ರೋಗ ಬಂದ ನಂತರ ಮಾಡ್ತೀವಿ ಅಂತಂದಾಗ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳ ಅವಶ್ಯಕತೆ ಇದೆ. ಇನ್ನೂ ರೋಗ ಬಂದಿಲ್ಲ, ಮುಂಜಾಗ್ರತಾ ಕ್ರಮವಾಗಿ ಮಾಡ್ತೀನಿ ಅಂತಂದರೆ ನೀವು ಕಾಪರ್ ಆಕ್ಸಿ ಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಅಥವಾ ಮ್ಯಾಂಕೋಸೆಬ್ ಪ್ರತಿ ಲೀಟರ್ ನೀರಿಗೆ 2-3 ಗ್ರಾಮ್ನ ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಎಲೆ ಚುಕ್ಕಿ ರೋಗದ ನಿರ್ವಹಣೆ ಆಗ್ತದೆ. ಮತ್ತು ಎರಡನೇದಾಗಿ ಈ ಟೈಮ್ನಲ್ಲಿ ನೀರಾವರಿ ಸೌಲಭ್ಯ ಕಡಿಮೆ ಇರೋದ್ರಿಂದ ನಮಗೆ ಈ ದಂಟು ನೊಣ ಅಥವಾ ಏಲಕ್ಕಿ ಹೊಸ ಕಂದುಗಳು ಏನು ಬರ್ತದೆ, ಶೂಟ್ ಫ್ಲೈ, ಆ ಶೂಟ್ ಫ್ಲೈ ಬಾಧೆ ಜಾಸ್ತಿ ಇರ್ತದೆ. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ತೋಟಗಳಲ್ಲಿ ಸೆಪ್ಟೆಂಬರ್ ತಿಂಗಳು ಕಳೀತಾ ಇದ್ದಾಗೇನೆ ನೀವು ಫಿಶ್ ಮೀಲ್ ಟ್ರ್ಯಾಪನ್ನು ಹಾಕೊಬೇಕು. ಅದನ್ನು ಹಾಕೊಳ್ಳೋದ್ರಿಂದ ದಂಟು ನೊಣಗಳು ಆ ಟ್ರ್ಯಾಪಲ್ಲಿ ಬೀಳೋದ್ರಿಂದ ನಮಗೆ ಅದರ ಬಾಧೆ ಕನಿಷ್ಠ 60% ಅಷ್ಟು ಕಡಿಮೆ ಆಗ್ತದೆ. ಇದಿಷ್ಟು ಏಲಕ್ಕಿಗಾಯಿತು ಅಂತಂದರೆ ಕಾಳುಮೆಣಸಿನ ವಿಚಾರದಲ್ಲಿ ಎಲ್ಲಿ ಕಾಫಿ ತೋಟಗಳಲ್ಲಿ ನಮಗೆ ಮೀಲಿ ಬಗ್ ಸಮಸ್ಯೆ ಇರುತ್ತೆ ಅಂತಹ ಜಾಗದಲ್ಲಿ ಮೀಲಿ ಬಗ್ಗಳು ಅಥವಾ ಹಿಟ್ಟು ತಿಗಣೆಗಳು ಗಿಡದ ಬೇರ್ನಲ್ಲಿ ಕೂತು ರಸವನ್ನು ಹೀರಿ ಗಿಡವನ್ನು ಸೊರಗಿಸ್ತದೆ. ಯಾವ ಗಿಡದ ಬಾಧೆ ನಮಗೆ ನೋಡಿದ ತಕ್ಷಣ ಗಿಡ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಆದರೆ ಬತ್ತಿರೋದಿಲ್ಲ ಬಳ್ಳಿ, ಆವಾಗ ನಾವು ಎರಡು ರೀತಿ ನಾವು ಅನುಮಾನ ಪಡಬೇಕಾಗ್ತದೆ. ಒಂದು ಅಲ್ಲಿ ಹಿಟ್ಟು ತಿಗಣೆ ಸಮಸ್ಯೆ ಇರಬೇಕು ಅಥವಾ ಶಲ್ಕ ಕೀಟ ಅಥವಾ ಸ್ಕೇಲ್ ಇನ್ಸೆಕ್ಟ್ ಸಮಸ್ಯೆ ಇರಬೇಕು ಅಂತ ನಾವು ಅದನ್ನು ತೀರ್ಮಾನ ಮಾಡಬೇಕಾಗ್ತದೆ. ಬುಡವನ್ನು ಕೆದಕ್ಕೆ ನೋಡಿದಾಗ ಹತ್ತಿ ರೀತಿ ಬುಡದಲ್ಲಿ ಅಥವಾ ಬೇರಿನ ಭಾಗದಲ್ಲಿ ಅಂಟುಕೊಂಡು ಈ ಮೀಲಿ ಬಗ್ಗಳು ಅಥವಾ ಹಿಟ್ಟು ತಿಗಣೆಗಳು ಅಲ್ಲಿ ಕೂತಿರತ್ತೆ. ಶಲ್ಕ ಕೀಟ ಇತ್ತು ಅಂತಂದರೆ ನಮಗೆ ಎಲೆ ಹಿಂಭಾಗ ರವೆ ರೀತಿ ಅಂಟ್ಕೊಂಡಿರುತ್ತೆ, ಕೆಲವೊಮ್ಮೆ ಕಾಂಡ ಭಾಗಗಳಲ್ಲೂ ಕೂಡ ಅಂಟ್ಕೊಂಡಿರುತ್ತೆ. ಇದು ಅಲ್ಲಿ ಕೂತ್ಕೊಂಡು ರಸವನ್ನು ಹೀರಿ ಗಿಡಕ್ಕೆ ಸಿಕ್ಕಬೇಕಾದಂಥ ನೀರು ಪೋಷಕಾಂಶಗಳನ್ನು ಕುಂಠಿತ ಮಾಡ್ತದೆ, ಹಾಗಾಗಿ ಗಿಡಗಳೆಲ್ಲ ಹಳದಿ ಬಣ್ಣಕ್ಕೆ ಬರ್ತದೆ. ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಈಗ ಹಾರ್ವೆಸ್ಟಿಂಗ್ ಎಲ್ಲ ಆಗೋಗಿರೋದ್ರಿಂದ ಇಮಿಡಾಕ್ಲೋಪ್ರಿಡ್ ಅಂತನ್ನುವಂಥ ಕೀಟನಾಶಕ ಸಿಗುತ್ತೆ. ಪ್ರತಿ ಬ್ಯಾರಲ್ಗೆ 100 ಮಿಲಿ ಇಮಿಡಾಕ್ಲೋಪ್ರಿಡ್ ಔಷಧಿ, ಅದರ ಜೊತೆಗೆ ಒಂದು 50-100 ಗ್ರಾಂನಷ್ಟು ಸರ್ಫನ್ ಪೌಡ್ರ್ ಸೋಪ್ ಪೌಡ್ರ್ ಯಾವುದಾದ್ರೂ ಆಗ್ಬೋದು, ಇದನ್ನು ಹಾಕಿ ಬೆರೆಸ್ಬಿಟ್ಟು ಪ್ರತಿ ಗಿಡಕ್ಕೆ ಒಂದು 5 ಲೀಟರ್ನಷ್ಟು ಡ್ರೆಂಚಿಂಗ್ ಮಾಡೋದ್ರಿಂದ ನಮಗೆ ಈ ಶಲ್ಕ ಕೀಟಗಳ ನಿರ್ವಹಣೆ ಜೊತೆಗೆ ಹಿಟ್ಟು ತಿಗಣೆ ನಿರ್ವಹಣೆ ಎರಡೂ ಒಟ್ಟಿಗೆ ಆಗತ್ತೆ ಸರ್. ಬರೇ ಶಲ್ಕ ಕೀಟಗಳಿತ್ತು ಅಂತಂದರೆ ಇದೇ ಕೀಟನಾಶಕವನ್ನು ಇಮಿಡಾಕ್ಲೋಪ್ರಿಡ್ ಕೀಟನಾಶಕವನ್ನು ಸ್ಪ್ರೇ ಮಾಡಿದರೂ ಸಾಕು. ಶುಂಠಿಯಲ್ಲಿ ಏನಾದರೂ ಸಮಸ್ಯೆ ಬರುವಂತ ಸಾಧ್ಯತೆ ಇರುತ್ತೆ? ಈಗ ನಾಟಿ ಸಮಯ ಆಗಿರೋದ್ರಿಂದ ನಮಗೆ ಶುಂಠಿಯಲ್ಲಿ ಅಂತ ಸಮಸ್ಯೆಗಳು ಏನೂ ಇರೋದಿಲ್ಲ. ಹೊಸ ಕಂದುಗಳು ಬಂದ ನಂತರ ಮಾತ್ರ ನಮಗೆ ಸಮಸ್ಯೆ ಬರೋದು. ನಮಗೆ ಬಹುಶಃ ಜೂನ್ ತಿಂಗಳಿನಲ್ಲಿ ಈ ಕಾಂಡ ಕೊರಕದ ಬಾಧೆ ಶುರು ಆಗ್ತದೆ. ಆಗ ಕಾಂಡ ಕೊರಕನ ನಿರ್ವಹಣೆ ಮಾಡಲಿಕ್ಕೆ ಇಮಾಮೆಕ್ಟಿನ್ ಬೆಂಜೋಯೇಟ್ ಅನ್ನುವಂಥ ಕೀಟನಾಶಕ ಸಿಗುತ್ತೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 1/4 ಗ್ರಾಂನಷ್ಟು ಹಾಕಿ ಸ್ಪ್ರೇ ಮಾಡಿದ್ರೆ ನಮಗೆ ಈ ಕಾಂಡ ಕೊರಕದ ಬಾಧೆ ಕಂಟ್ರೋಲ್ಗೆ ಬರುತ್ತೆ ಸರ್. ಈ ಸಾಂಬಾರ ಬೆಳೆಗಳ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದು, ಪೋಷಕಾಂಶಗಳ ನಿರ್ವಹಣೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಆಗಲಿ, ಹಾಗಾಗಿ ಪೋಷಕಾಂಶಗಳ ಲಭ್ಯತೆ ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತೆ. ಎರಡನೇದಾಗಿ ನಿಮ್ಗಳಿಗೂ ಕೂಡ ಖರ್ಚು ವೆಚ್ಚದಲ್ಲಿ ಉಳಿತಾಯ ಆಗ್ತದೆ. ಮತ್ತು 1% ಬೋರ್ಡು ಅದು ಖಂಡಿತ ಪ್ರತಿಯೊಬ್ಬರು ಮಾಡಲೇಬೇಕು. ನೋ ಕ್ರಾಪ್ ನೋ ಕಾಪರ್ ಅಥವಾ ನೋ ಕಾಪರ್ ನೋ ಕ್ರಾಪ್ ಅನ್ನುವಂಥ ಉಕ್ತಿ ಏನಿದೆ ಅದನ್ನು ದಯವಿಟ್ಟು ಎಲ್ಲ ಪಾಲಿಸಿ ಕೊಟ್ಟಿಗೆ ಗೊಬ್ಬರದ ಬಳಕೆಯನ್ನು ಸಾಧ್ಯವಾದಷ್ಟು ಹೆಚ್ಚು ಮಾಡಿಕೊಳ್ಳಿ. ಹಾಗಾಗಿ ಅದು ಮಣ್ಣಿನ ಆರೋಗ್ಯ ಗಿಡಗಳ ಆರೋಗ್ಯ ಎರಡನ್ನೂ ಕಾಪಾಡೋದ್ರಿಂದ ನಮಗೆ ಅದರ ಅವಶ್ಯಕತೆ ತುಂಬ ಇದೆ. ಮತ್ತು ಈ ಸಾಂಬಾರು ಬೆಳೆಗಳಲ್ಲಿ ಕ್ವಾಲಿಟಿ ತುಂಬ ಇಂಪಾರ್ಟೆಂಟು, ಹಾಗಾಗಿ ಕ್ವಾಲಿಟಿನ ಮೇಂಟೈನ್ ಮಾಡಲಿಲ್ಲ ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಯಾವುದೇ ಕೀಟನಾಶಕ ಆಗ್ಬೋದು ಶಿಲೀಂಧ್ರನಾಶಕವಾಗ್ಬೋದು ಶಿಫಾರಸು ಮಾಡಿರುವಂಥ ಪ್ರಮಾಣ ಮತ್ತು ಶಿಫಾರಸು ಮಾಡಿರುವಂಥ ಕೀಟನಾಶಕಗಳನ್ನೇ ಅಥವಾ ಕೆಮಿಕಲ್ಗಳನ್ನೇ ದಯವಿಟ್ಟು ಬಳಸಿ ಅಥವಾ ತಂತ್ರಜ್ಞರನ್ನ ಸಂಪರ್ಕಿಸಿದ್ರೆ ಎಲ್ಲ ರೀತಿಯಲ್ಲೂ ತಮಗೆ ಸೂಕ್ತವಾದಂಥ ಸಲಹೆ ಸಿಗುತ್ತೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದಲಿಕ್ಕೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳಿ. 9611-8540-834. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 9611-8540-834. ಒಳ್ಳೆಯದು ಡಾಕ್ಟರ್ ಕೆ ಎನ್ ಹರ್ಷ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಹಾಸನ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ವಿವಿಧ ಸಾಂಬಾರ ಬೆಳೆಗಳಲ್ಲಿ ಏನೆಲ್ಲ ಬೇಸಾಯದ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತಹ ಆಕಾಶವಾಣಿಗೂ ಕೂಡ ಸಂಸ್ಥೆ ಪರವಾಗಿ ಆಗಿ ವೈಯಕ್ತಿಕವಾಗಿ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಸರ್. ये हेलमेट अच्छा है लेकिन ये सेफ है क्या? चिंता मत कीजिए, इस हेलमेट पर ISI मार्क है. और मुझे कैसे पता चलेगा कि ये असली है? BIS केयर ऐप से, जहां आपको ये इम्पोर्टेंट डिटेल एक ही क्लिक में मिल जाएगी. बनिए जागरूक ग्राहक और कोई भी प्रोडक्ट खरीदने से पहले उसकी प्रामाणिकता चेक करने के लिए आज ही डाउनलोड करें BIS केयर ऐप. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ.

ಈಗ ನೀನು ಇರದೆ ನಾನು ಬದುಕಲಾರೆನು, ನೀನು ಇರದ ಮನೆಯ ದೀಪ ಬೆಳಗದಾಗಿದೆ, ಜಗದ ಯಾವ ಹೆಣ್ಣು ನನಗೆ ಬೇಡವಾಗಿದೆ.